7651 ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಕಾಳುಮೆಣಸಿನ ತಳಿಗಳ ವಿವರಗಳನ್ನು ನೀಡುತ್ತಿದ್ದಾರೆ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ. ಹೇಳಿ, ನೀವು ಕಂಡಿರೋ ರೀತಿಯಲ್ಲಿ ಅನೇಕ ರೈತರು ಕಾಳುಮೆಣಸನ್ನು ಬೆಳೀತಿದ್ದಾರೆ. ಎಂತೆಂಥ ಕಾಳುಮೆಣಸು ತಳಿಗಳನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಹಾಕ್ಕೊಂಡಿದ್ದಾರೆ? ಕೊಡಗು ಜಿಲ್ಲೆಯಲ್ಲಿ ಕಾಳುಮೆಣಸನ್ನ ಕಾಫಿ ತೋಟಗಳಲ್ಲಿ, ಏಲಕ್ಕಿ ತೋಟದಲ್ಲಿ, ಅಡಿಕೆ ತೋಟಗಳಲ್ಲಿ ಮತ್ತು ತೆಂಗು ತೋಟಗಳಲ್ಲಿ ಬೆಳೀತಾ ಇದ್ದೇವೆ. ಹೌದು. ಬೇರೆ ಬೇರೆ ಬೆಳೆಗಳ ಜೊತೆ ಕಾಳುಮೆಣಸು ಹೊಂದಿಕೊಂಡು ಬೆಳಿಬೇಕಾಗುತ್ತೆ. ಇದೊಂದು ಬಳ್ಳಿ, ಆ ಬಳ್ಳಿ ಜೊತೆ ಒಂದು ಮರ ಬೇಕಾಗುತ್ತೆ. ಕಾಫಿ ತೋಟಗಳಲ್ಲಿ ಮರಗಳಿರೋದ್ರಿಂದ ಮರಕ್ಕೆ ಹೊಂದಿಕೊಳ್ಳುತ್ತೆ. ನಾವು ಎರಡು ಥರ ಕಾಫಿಯನ್ನು ನೋಡ್ತೇವೆ, ಒಂದು ರೋಬೋಸ್ಟಾ ಕಾಫಿ ತೋಟ, ಇನ್ನೊಂದು ಅರಬಿಕಾ ಕಾಫಿ ತೋಟ. ಸೊ ರೋಬೋಸ್ಟಾ ಕಾಫಿ ತೋಟಗಳಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ 30-40 ನೆರಳು ಮರಗಳು ಇರ್ತವೆ. ಮತ್ತೆ ಅರಬಿಕಾ ತೋಟಗಳಲ್ಲಿ 100-150 ನೆರಳು ಮರಗಳು ಇರ್ತವೆ, ಒಂದು 60-70% ಶೇಡ್ ಇರುತ್ತೆ. ನಾವು ರೋಬೋಸ್ಟಾದಲ್ಲಿ ಒಂದು 30-40% ಶೇಡ್ ಅಂತ ಹೇಳ್ತೇವೆ. ಸೊ ಈ ಪ್ರದೇಶಗಳಿಗೆ ತಳಿಗಳ ಸೂಕ್ತತೆ ಅಥವಾ ತಳಿಗಳು ಬೇರೆ ಬೇರೆ ಆಗ್ತವೆ. ಆದರೆ ಒಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕರಿಮೆಣಸು ಗಿಡ ಬೇಕು, ಗಿಡ ನೆಡಬೇಕು. ಅದು ನಮ್ಮ ರೈತರ ಅನಿಸಿಕೆ. ಮತ್ತು ಅರಬಿಕಾಗ್ಲಿ ಎಲ್ಲ ಒಂದೇ ತಳಿಯನ್ನು ನೆಡೋದು. ಸೊ ರೋಬೋಸ್ಟಾ ತೋಟ ಅಂದ ತಕ್ಷಣ ಒಂದು ಉತ್ತಮವಾದ ತಳಿ ಅಂದರೆ ಪನ್ನೂರು ಒಂದು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು. ಸೊ ಅದಕ್ಕೆ ನೀರು ಬೇಕಾಗುತ್ತೆ. ಸೊ ರೋಬೋಸ್ಟಾದಲ್ಲಿ ನೀರನ್ನು ಕೊಡೋದ್ರಿಂದ ಮತ್ತೆ ಬೆಳಕು ಸಿಗೋದ್ರಿಂದ ರೋಬೋಸ್ಟಾ ತೋಟಗಳಲ್ಲಿ ಪನ್ನೂರು ಒಂದು ತಳಿ ಉತ್ತಮವಾಗಿ ಬರುತ್ತೆ. ಸರಿನೇ. ಆದರೆ ಇದು 2 ವರ್ಷಕ್ಕೆ 1 ಸಾರಿ ಉತ್ತಮ ಬೆಳೆಯನ್ನು ಕೊಡುತ್ತೆ, 1 ವರ್ಷ ಕಡಿಮೆ ಆಗುತ್ತೆ. ಬೇರೆ ತಳಿಗಳನ್ನು ನಾವು ತಕೊಂಡಾಗ ಅಷ್ಟು ಫಲವತ್ತತೆ ಕೊಡುವಂತಹ ತಳಿಗಳು ಅಷ್ಟಾಗಿ ಕಾಣ್ತಾ ಇಲ್ಲ. ಪನ್ನೂರು ಒಂದನ್ನ ಬಿಸಿಲು ಜಾಸ್ತಿ ಇದ್ದಾಗ ಬೆಳಿಬೇಕು ಅಂತ ಹೇಳಿದ್ರೆ, ಆ ತಳಿಗಳನ್ನು ತಕೊಂಡಾಗ ಪನ್ನೂರು 5 ಅನ್ನೋದು ಒಂದು ತಳಿ ಉತ್ತಮವಾಗಿದೆ. ಪನ್ನೂರು ರಿಸರ್ಚ್ ಸ್ಟೇಷನ್ ಇಂದ ಬಂದಂತ ತಳಿಗಳು. ಸೊ ಎರಡನೇ ತಳಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಆದ ICR IASR ಕೋಳಿಕೋಡಿಂದ ಸುಮಾರು 10-15 ತಳಿಗಳು ಬಿಡುಗಡೆ ಆಗಿದ್ದಾವೆ. ಶ್ರೀಕರ, ಶುಭ್ರೆ, ಸ್ವಲ್ಪ ಹಳದಿ ರೋಗ ಕಡಿಮೆ ಆಗುವಂತಹ ತಳಿ ಪೌರ್ಣಮಿ ಅಂತ ಬಿಡುಗಡೆ ಆಗಿದೆ. ಈ ತಳಿಗಳು ಈ ಪ್ರದೇಶಕ್ಕೆ ಸೂಕ್ತವಾಗಿರ್ತವೆ. ಆದರೆ ಪನ್ನೂರು ಒಂದರ ತರ ಕೊತ್ತುಗಳು ಸ್ವಲ್ಪ ಚಿಕ್ಕದಾಗಿರ್ತವೆ, ಕೊತ್ತುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ರೈತರು ಏನ್ ಮಾಡ್ತಾರೆ, ಪನ್ನೂರು ಒಂದನ್ನೇ ನಮಗೆ ಇಷ್ಟ ಆಗುತ್ತೆ, ಅದನ್ನೇ ಬೆಳಿತೇವೆ ಅಂತ ಬೆಳೀತಿದ್ದಾರೆ. ಅದು ಉತ್ತಮವಾದದ್ದು. ಈಗ ಪನ್ನೂರು ತಳಿ ಒಂದು ಹೈಬ್ರಿಡ್ ತಳಿ, ಇವನ್ನು ಸುಮಾರು 1960-70 ಅದು ರಿಲೀಸ್ ಆದರೂ ಒಂದು ಉತ್ತಮ ಸ್ಥಿತಿಗೆ ಬಂದದ್ದನ್ನು ನೋಡಿದ್ರೆ, ನಮ್ಮ ಕಾಫಿ ತೋಟಗಳಲ್ಲಿ ಬಿಸಿಲಿತ್ತು, ರೈತರು ಚೆನ್ನಾಗಿ ನೋಡ್ಕೊಂಡ್ರು, ಅದರಿಂದ ಇದು ಒಂದು ಉತ್ತಮವಾಗಿ ಇಳುವರಿಯನ್ನು ಕೊಡುತ್ತೆ ಅಂತ ಗೊತ್ತಾಯ್ತು. ಅದರಿಂದ ಎಲ್ಲಾರು ಅದನ್ನ ನೆಟ್ರು. ಸೊ ಆ ತಳಿಯ ಇನ್ನೊಂದು ಉತ್ತಮ ಗುಣ ಅಂತ ಹೇಳಿದ್ರೆ, ಅದರಲ್ಲಿ ಪಿಳ್ಳೆಗಳು ತುಂಬಾ ಬರ್ತವೆ ಭೂಮಿ ಹತ್ರ. ಅದನ್ನು ಕಟ್ ಮಾಡಿ ನೆಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಯಾರೋ ಒಬ್ರು ನರ್ಸರಿ ಮಾಡೋರು ಸುದ ಅದನ್ನೇ ಕಟ್ ಮಾಡಿ ನೆಡಲಿಕ್ಕೆ ಇಷ್ಟಪಡ್ತಾರೆ. ಅದನ್ನೇ ತಗೊಂಡು ಗಿಡ ಮಾಡಿ 3 ತಿಂಗಳಿಗೆ ಒಂದಷ್ಟು ಮಾಡಿಬಿಟ್ಟು ಮಾರಿ ಒಂದು ಸ್ವಲ್ಪ ಅವರು ಜೀವನ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಬೇರೆ ತಳಿಗಳಲ್ಲಿ ಆ ಪಿಳ್ಳೆಗಳು ಅಥವಾ ರನ್ನರ್ಸ್ ಅಂತೇವೆ ಅದು ಬರುವುದು ಕಡಿಮೆ ಆದ್ದರಿಂದ ಈ ತಳಿಗಳನ್ನು ಬೇರೆ ಮೆಥಡ್ನಲ್ಲಿ ನಮ್ಮ ಸಂಸ್ಥೆಯಾದ ಭಾರತೀಯ ಸಾಂಬಾರು ಬೆಳೆಗಳ ಸಂಸ್ಥೆ ಕಲ್ಲಿಕೋಟೆ ಅಲ್ಲಿಂದ ನಾವು ಸುಮಾರು 15 ತಳಿಗಳನ್ನು ಬಿಡುಗಡೆ ಮಾಡಿದ. ಬೇರೆ ಬೇರೆ ಕಾರಣಕ್ಕೋಸ್ಕರ ತಳಿಗಳು 3 ವರ್ಷ 4 ವರ್ಷಕ್ಕೆ ಒಂದೊಂದ್ಸಾರಿ ಬಿಡುಗಡೆ ಆಗ್ತಾ ಇರ್ತವೆ. ಸೊ ಅದನ್ನು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಯನ ಮಾಡಿ ಅದನ್ನು ಬಿಡುಗಡೆ ವ್ಯವಸ್ಥೆ ಇದೆ, ಅದರ ಪ್ರಕಾರ ಬಿಡುಗಡೆ ಆಗುತ್ತೆ. ಎಲ್ಲಾ ತಳಿಗಳು ಬಿಡುಗಡೆ ಅಂತ ನೋಡಿದಾಗ ಎಲ್ಲವೂ ಉತ್ತಮ ಇಳುವರಿ ಕೊಡುವಂತಹ ತಳಿಗಳೇ. ಎಲ್ಲಾ ತಳಿಗಳ ಒಂದು ಇಳುವರಿಯನ್ನು ನೋಡಿಕೊಂಡ್ರೆ ಸರಾಸರಿ ಒಂದೇ ರೀತಿಯಲ್ಲಿ ಸಿಗ್ತದ? ಹೇಗೆ ಸರಾಸರಿ ಅಂತ ಹೇಳಿದ್ರೆ, ನಾವು ಯಾವ್ದು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇರ್ತೇವೆ, ಆ ಎಕ್ಸ್ಪೆರಿಮೆಂಟ್ ಅಲ್ಲಿ 4-5 ಕಡೆ ಮಾಡ್ತೇವೆ, ಅದರಲ್ಲಿ ಉತ್ತಮವಾಗಿ ಬಂದಂತಹ ತಳಿಯನ್ನ ಆ ಕಾಲದಲ್ಲಿ ನಾವು ಬಿಡುಗಡೆ ಮಾಡ್ತೇವೆ. ಈಗ ತಾವ್ ಹೇಳಿದ್ರಿ ಪನಿಯೂರು 1-5 ಇದಾವೆ, ಮತ್ತೆ ಇನ್ನು ತೇವಮ್ಮು ಈ ತರ ಎಲ್ಲ ಇದಾವಲ್ಲ, ಇವೆಲ್ಲ ಒಂದು ನಿರ್ದಿಷ್ಟ ಪ್ರದೇಶ, 1 ಎಕರೆ ಪ್ರದೇಶದಲ್ಲಿ ಇಂತಿಷ್ಟು ಬಳ್ಳಿಗಳನ್ನ ಹಾಕಿದ್ರೆ ಎಲ್ಲದೂ ಇಳುವರಿ ಒಂದೇ ಅಂಕಿ ಸಂಖ್ಯೆಗೆ ಹೋಲುತ್ತೆ? ಹೇಗೆ ಬೇರೆ ಬೇರೆ ಇರುತ್ತೆ. ಆದರೆ ಇತ್ತೀಚೆಗೆ ಬಿಡುಗಡೆ ಆದಂತ ತಳಿಗಳು ಹಿಂದೆ ಬಿಡುಗಡೆ ಆದಂತ ತಳಿಗಳಿಗಿಂತ ಹೆಚ್ಚಿನ ಇಳುವರಿಯನ್ನ ಕೊಡ್ತವೆ, ಬಿಡುಗಡೆ ಆಗ್ತವೆ. ಆದ್ರೆ ಬೇರೆ ಬೇರೆ ಪ್ರದೇಶಗಳಿರುತ್ತೆ. ಈಗ ನಾವು ತೇವಂ ಅಂತ ತಕೊಂಡ್ವಿ, ಈ ತೇವಂ ಅನ್ನೋದು ತಳಿ ಒಂದು ಕೊಳೆ ರೋಗವನ್ನ ತಡ್ಕೊಳ್ಳುತ್ತೆ, ತೇವಂ ಮತ್ತೆ ಶಕ್ತಿ ಕೊಳೆ ರೋಗವನ್ನ ಸಹಿಸಿಕೊಳ್ಳುವಂತ ತಳಿ. ಈ ತಳಿಗಳನ್ನ ನಾವು ತಕೊಂಡಾಗ ಅಡಿಕೆ ತೋಟದಲ್ಲಿ ಅವ್ಯಾಲ್ಯೂಯೇಟ್ ಮಾಡಿದಂತ ತಳಿ ISR ಶಕ್ತಿ ಒಂದು 2-3 ಕೆಜಿ ಪ್ರತಿ ಬಳ್ಳಿಗೆ ಇಳುವರಿ ಅಂತ ಕೊಟ್ಟಂತ ತಳಿ. ISR ತೇವಮ್ಮನ ನಾವು ಟೀ ತೋಟಗಳಲ್ಲಿ ಅಂದ್ರೆ ವಾಲ್ಪಾರೈ ರೀಜನ್ ಅಲ್ಲಿ ತಮಿಳ್ನಾಡಿನಲ್ಲಿ ಅದನ್ನ ಹೈ ಎಲಿವೇಶನ್ ಅಲ್ಲಿ ಹಾಕಿ ನೋಡಿದಾಗ ಅಲ್ಲಿ ಉತ್ತಮವಾದ ಇಳುವರಿ ಬಂತು. ಈಗ ನಾವು ಮಡಿಕೇರಿ, ಹೆಬ್ಬೆಟ್ಟಗೇರಿ, ತಾಕೇರಿ ಇಂಥ ಪ್ರದೇಶಗಳಲ್ಲಿ ಪನ್ನೂರು 1 ತಳಿ ಇಳುವರಿ ಬಹಳ ಕಡಿಮೆ. ಇವತ್ತು ಉತ್ತಮವಾಗಿದೆ ಅಂತ ಹೇಳಿದ್ರು ಸುದ ಪ್ರದೇಶ ಬಹಳ ಮುಖ್ಯ ಆಗುತ್ತೆ, ಇಳುವರಿ ಕಡಿಮೆ. ಅಂತ ಪ್ರದೇಶಗಳಲ್ಲಿ ಇಂಥ ತಳಿಗಳು 1 ಗಿಂತ ಜಾಸ್ತಿ ಇಳುವರಿಯನ್ನು ಕೊಡ್ತಾವೆ. ಗಮನಿಸಬೇಕು ನಮ್ಮ ಕೊಡಗು ಜಿಲ್ಲೆಯ ವಿಶೇಷವಾಗಿ ಎತ್ತರದ ಪ್ರದೇಶಗಳಲ್ಲಿ. ಎತ್ತರ ಪ್ರದೇಶ ಅಂದ ತಕ್ಷಣ ಏನಾಗುತ್ತೆ, ಒಂದು ಬೇಗ ಮೋಡ ಬರುತ್ತೆ, ಮಂಜು ಕವಿಯುತ್ತೆ ಹೌದು, ಮತ್ತೆ ನೆರಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ ಪ್ರದೇಶದಲ್ಲಿ, ಮತ್ತೆ ನೀರ್ ಸಿಕ್ಕಲ್ಲ. ಹೌದು, ಸೊ ಇವೆಲ್ಲ ಸಮಸ್ಯೆಗಳು. ಮತ್ತೆ ರೈತರದು ಸಣ್ಣ ಸಣ್ಣ ತೋಟಗಳಿರ್ತವೆ, ಅಲ್ಲಿ ಅವ್ರು ಏನ್ ವ್ಯವಸ್ಥೆಯನ್ನು ಶಕ್ತಿಯನ್ನ ಹಾಕ್ಬೋದು, ISR ಗಿರಿಮುಂಡ ತಳಿಯನ್ನ ಹಾಕ್ಬೋದು, ISR ಮಲಬಾರ್ XL ತಳಿ. ಮಲಬಾರ್ XL ಅಂತ ಹೇಳಿದ್ರೆ ಕಾಳುಗಳು ದಪ್ಪ ಇರುತ್ತೆ, ಸ್ವಲ್ಪ ದೂರ ದೂರ ಸೆಟ್ ಆಗುತ್ತೆ, ಗಿಡ ಕಪ್ಪಾಗಿ ಬೆಳೆಯುತ್ತೆ, ಎಲೆ ಚುಕ್ಕೆ ರೋಗ ಬರುವುದಿಲ್ಲ. ಸೊ ಇಂಥ ತಳಿಗಳನ್ನ ಆ ಪ್ರದೇಶಗಳಲ್ಲಿ ಹಾಕೋಬೇಕು. ಮತ್ತೆ ISR ಶಕ್ತಿ ಎಂದಾಗ ನಮ್ಮ ಅಡಿಕೆ ತೋಟದಲ್ಲಿ ಕೊಳೆ ಜಾಸ್ತಿ, ಅದಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇದೆ, ನೆರಳು ಜಾಸ್ತಿ, ಅದರಿಂದ ಕರಿಮುಂಡ ತಳಿ ಆ ತಳಿಯನ್ನ ಹಾಕೊಂಡು ಬೆಳಿಬಹುದು. ಗಿರಿಮುಂಡ ಅಂತ ಅನ್ಕೊಂಡು ಹೇಳ್ತಾ ಇದ್ರೆ ಗಿರಿಮುಂಡ ತಳಿ ಎತ್ತರ ಪ್ರದೇಶಕ್ಕೆ ಸೂಕ್ತವಾದಂತ ತಳಿ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಕಾಯನ್ನು ಕೊಡುತ್ತೆ, ಅದು ಯಾವಾಗ್ಲೂ ಬಂದ್ರು ಅದಕ್ಕೆ ಕಾಯಿ ಕಟ್ಟುವ ಶಕ್ತಿ ಇರುತ್ತೆ ಎತ್ತರ ಪ್ರದೇಶದಲ್ಲಿ. ಅದರಿಂದ ಇದನ್ನ ನಾವು ಮುನ್ನಾರ್ ರೀಜನ್ ತಮಿಳ್ನಾಡಲ್ಲಿ ಎವಾಲ್ಯೂಯೇಟ್ ಮಾಡಿದ್ದೇವೆ ಟೀ ತೋಟಗಳಲ್ಲಿ, ಅಲ್ಲಿಂದ ಬಿಡುಗಡೆ ಅಂತ ತಳಿ. ಇತ್ತೀಚೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಈ ತಳಿಗೆ ಹೋಗಿದೆ, ಸಾಗರ್, ಶಿವಮೊಗ್ಗ, ಸಿರ್ಸಿಯಲ್ಲಿ ಬೆಳೀತಾ ಇದ್ದಾರೆ. ಡಾಕ್ಟ್ರೆ, ತುಂಬಾ ತಗ್ಗು ಪ್ರದೇಶದಲ್ಲಿ ಅಂದ್ರೆ ಭತ್ತದ ಗದ್ದೆಗಳನ್ನ ಈಗ ಪರಿವರ್ತನೆ ಮಾಡಿ ತೋಟ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಹಾಲ್ವಾಣ, ಗ್ಲಿರ್ಸಿಡಿಯಾ ಅಥವಾ ಇನ್ನು ಬೇರೆ ಮರಗಳನ್ನು ಹಾಕಿ ಅಲ್ಲಿ ಕಾಫಿ ಕಾಳ್ಮೆಣಸ್ ಅನ್ನ ಹಬ್ಬಿಸ್ಲಿಕ್ಕೆ ಹೋಗಿದ್ದಾರೆ. ಕೆಲವೊಂದ್ ಕಡೆಗೆ ಕಾಫಿ ಚೆನ್ನಾಗಿ ಬಂದಿಲ್ಲ, ಕಾಳ್ಮೆಣಸ್ ಹಿಡ್ಕೊಂಡಿದೆ. ಅಂತದಲ್ಲಿನೂ ಪಣಿಯೂರು 1 ಸೇರಿಕೊಂಡು ಬೇರೆ ಯಾವ ತಳಿಯನ್ನು ಹಾಕೊಳ್ಬಹುದು? ಗದ್ದೆಯಲ್ಲಿ ನಾವು ಮೆಣಸಿನ ತಳಿಗಳನ್ನ ತಕೊಂಡಾಗ ಪನ್ನೂರು 1 ತಳಿ ಬೇಗ ಚೆನ್ನಾಗಿ ಬರುತ್ತೆ, ಮತ್ತೆ ಅಷ್ಟೇ ಬೇಗ ಹೋಗುವ ಚಾನ್ಸಸ್ ಇದೆ. ಏನಾಗುತ್ತೆ ಅಂದ್ರೆ ನಮ್ಮ ಗದ್ದೆ ಪ್ರದೇಶಗಳಲ್ಲಿ, ಸೊ ವ್ಯಾಲಿಗಳಂತೇವೆ ಇಲ್ಲೆಲ್ಲ, ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಬೇರು ಮೇಲೆ ಇದ್ದಾಗ ಅವ್ರ ಚರಂಡಿ ವ್ಯವಸ್ಥೆಯಿಂದ 4-5 ವರ್ಷ ತುಂಬಾ ಚೆನ್ನಾಗಿ ಬರುತ್ತೆ. ಕೆಳಗೆ ಬೇರು ಹೋದಂಗೆ 2-3 ಬೆಳೆಯನ್ನ ಕುಯ್ತಾರೆ, ಅನಂತರ ಅದು ಹಳದಿ ಹಾಕ್ಬಿಟ್ಟು ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ತಾನೆ. ಈಚಿನ ಸಂಶೋಧನೆಗಳ ಪ್ರಕಾರ ನೀವು ಏನು ಶಿಫಾರಸ್ ಮಾಡ್ತೀರಿ, ಯಾವ ತಳಿಯನ್ನ ಹಾಕ್ಲಿಕ್ಕೆ? ಇತ್ತೀಚಿನ ವರ್ಷಗಳಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡ್ಕೊಬೇಕು, ಮಾಡ್ಲೇಬೇಕು. ಎರಡನೇದು ತೇವಂ, ಆ ತಳಿಗೆ ಸ್ವಲ್ಪ ಬೇರು ಬರುವ ಚಾನ್ಸಸ್ ಜಾಸ್ತಿ, ಸ್ವಲ್ಪ ಕೊಳೆ ಬಂದ್ರು ತಿರುಗಾ ಹೊಸ ಬೇರುಗಳು ಬರ್ತಾ ಇರ್ತವೆ, ಸೊ ಅದರಿಂದ ಅದು ಸರ್ವೈವಲ್ ಆಗುತ್ತೆ. ಎತ್ತರದ ಪ್ರದೇಶಕ್ಕೂ ತೇವಂ ಆಗುತ್ತೆ ಮತ್ತು ತಗ್ಗು ಪ್ರದೇಶಕ್ಕೂ ಆಗುತ್ತೆ. ಆಕ್ಚುಲಿ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗದಂತ ಒಂದು ಟೆಕ್ನಾಲಜಿ ಅಂತ ಹೇಳಿದ್ರೆ ಒಂದು ಗ್ರಾಫ್ಟೆಡ್ ಪೇಪರ್. ಒಳ್ಳೇದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಪೈಪರ್ ಕೊಲುಬ್ರಿನಮ್ ಅಂತ ಹೇಳಿ ಬ್ರೆಜಿಲಿಯನ್ ಪಿಲಿಪಿಲಿ ಅಂತಾರೆ, ಆ ಗಿಡಕ್ಕೆ ನಮ್ಮ ಪನ್ನೂರ್ ಒಂದಿರ್ಬೋದು ಇರ್ಬೋದು ಕಸಿ ಕಟ್ಟಿ ಅದನ್ನ ಬೆಳೆಸ್ಕೊಂಡ್ರೆ ಇಪ್ಪಲಿಗೆ ಇಪ್ಪಲಿ ಬೇರಿಗೆ ಕೊಳೆ ಬರಲ್ಲ, ಮೆಣಸಿಗೆ ಕೊಳೆ ಬರುತ್ತೆ. ಕೆಲವಾರು ಜನ ಹಾಕಿದರೆ ಈಗ ಶುರು ಆಗಿದೆ ಫಸಲು, ತುಂಬಾ ಜನ ಮಾಡಿದ್ದಾರೆ, ಈಗಾಗಲೇ ತುಂಬಾ ಸಕ್ಸಸ್ ಸ್ಟೋರಿಗಳು ಬಂದಿದೆ. ಸೊ ಎಕ್ಸ್ಪೆಷಲಿ ಅಡಿಕೆ ತೋಟಗಳಲ್ಲಿ ನೋಡಿದಾಗ ಸುಳ್ಯ ಮತ್ತೆ ಸಿರ್ಸಿ ಪುತ್ತೂರು ಇಲ್ಲೆಲ್ಲ ಆಗಲೇ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ, ಆ ತರ ಇಪ್ಲಿಯನ್ನ ಗ್ರಾಫ್ಟ್ ಮಾಡಿದಾಗ ಅದಕ್ಕೂ ಪಿಳ್ಳೆಗಳು ಬರ್ತಿರುತ್ತೆ, ಅದನ್ನ ಒಂದ್ ಸ್ವಲ್ಪ ಮುರಿದು ಹಾಕ್ಬೇಕು, ತೆಗೆದು ಬಿಡ್ಬೇಕು, ಬರ್ತಾನೆ ಇರುತ್ತೆ, ಸ್ವಲ್ಪ ಇಟ್ಕೊಂಡು. ದೊಡ್ಡ ಕೆಲಸ ಅಲ್ಲ ಅದು, ಕಳೆ ಕೊಚ್ಚುವಾಗ ಅಥವಾ ದೊಡ್ಡ ಕೆಲಸ ಅಲ್ಲ, ಆದ್ರೆ ಮಾಡ್ಬೇಕು, ಅದನ್ನ ಕಟ್ ಮಾಡಿ ಇಲ್ಲ ಅಂದ್ರೆ ಅದೇ ಒಂಥರ ಕಾರ್ಡ್ ಆಗ್ಬಿಡುತ್ತೆ, ಅವಾಗ ಮೆಣಸು ವೀಕ್ ಆಗ್ಬಿಡುತ್ತೆ. ಮತ್ತೆ ಒಂದು ಎರಡು ಇಪ್ಲಿ ಗಿಡಕ್ಕೆ ಮತ್ತೆ ಕಸಿ ಕಟ್ಟಬೇಕು, ಅಲ್ಲೇ ಕಡ್ಡಿಗಳಿಗೆ ಕಡ್ಡಿ ಕಟ್ಟಿದಾಗ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರು ಮೆಣಸಿನ ಬೆಳೆಗಾರ ಇರ್ತಾರೆ ಕಸಿ ಕಟ್ಟೋದನ್ನ ಕಲ್ತ್ಕೋಬೇಕು ಅವರು, ಸೊ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಅವ್ರು ಕಲ್ತ್ಕೊಂಡಿರ್ಬೇಕು. ಅವಾಗ ಅವರು 100-200 ಗಿಡ ತಂದು ಅದನ್ನ ನೆಟ್ಟು ಬೆಳೆಸಿದಾಗ ಗದ್ದೆನಲ್ಲಿ, ಈಗ ಯಾಕೆ ಅಂತ ಹೇಳ್ತೇನೆ ಇದನ್ನ, ಹೋದ ವರ್ಷ ನಮ್ಮ ಸೋಮಾರ್ಪೇಟೆ ಶನಿವಾರ ಸಂತೆ ಗದ್ದೆಯಲ್ಲಿ ಹಾಕಿದ ತೋಟ ಎಲ್ಲ ಹೋಯ್ತು, 2,000-3,000 ಬಳ್ಳಿಗಳು ನೀರು ನಿಂತು ಎಲ್ಲ ಹೋಯ್ತು. ಬಸ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತಾ ಇತ್ತು. ಅಲ್ಲೇ ಹಿಡಿದು ನೋಡಕ್ ಹೋಗ್ಬೇಕು ಅಂತ ತೋಟಗಳೆಲ್ಲ ಹೋಗ್ಬಿಡ್ತು, ಯಾಕೆಂದ್ರೆ ಹೋದ ವರ್ಷದ ಮಳೆಗೆ. ಇತ್ತೀಚೆಗೆ ಮಳೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವ್ ಹೇಳ್ದಂಗೆ ಕೇಳ್ತಾ ಇಲ್ಲ, ಸೊ ಅದು ಹೇಳ್ದಂಗೆ ನಾವು ಕೇಳ್ಬೇಕಾಗಿದೆ. ಎಷ್ಟು ದಿನ ಸತತವಾಗಿ ನೀರು ನಿಂತರೆ ಬಳ್ಳಿ ಹೋಗ್ಬಿಡುತ್ತೆ? ಸತತವಾಗಿ 2-3 ದಿನ ನಿಂತರೂ ಬಳ್ಳಿ ಉಳಿ ನಿಲ್ಬಾರ್ದು, ನೀರು ಕೊಳಿಲೂಬಾರ್ದು. ಡಾಕ್ಟ್ರೆ, ಈಗ ಒಟ್ಟು ಬಳಕೆಗೆ ಯೋಗ್ಯವಾಗಿರುವ ತಳಿಗಳು ಎಷ್ಟಿರ್ಬೋದು ನಿಮ್ಮ ಭಾರತೀಯ ಸಂಬಾರ ಬೆಳೆಗಳ ಸಂಸ್ಥೆ? ನಮ್ಮ ಸಂಸ್ಥೆಯಲ್ಲಿ ಒಂದು 15 ತಳಿಗಳಿದಾವೆ. ಪನ್ನೂರ್ ರಿಸರ್ಚ್ ಸ್ಟೇಷನ್ ತಾಲಿಪರಂಬದಲ್ಲಿ ಇದಕ್ಕೆ ಕಣ್ಣೂರ್ ಡಿಸ್ಟಿಕ್ ನಲ್ಲಿ, ಅದರಲ್ಲಿ 9 ತಳಿಗಳಿದಾವೆ. ಸೊ ಇವು ಮುಖ್ಯ ತಳಿಗಳು, ಅದ್ರ ಜೊತೆ ರೈತರು ಸುದಾ ತಳಿಗಳನ್ನ ಬಿಡುಗಡೆ ಮಾಡ್ತಾರೆ. ಕುಂಭಕಲ್ ಅಂತ ಒಂದು ತಳಿ, ಕಪ್ಪು ತಳಿ ಚೆನ್ನಾಗಿದೆ. ಸೊ ತೆಕ್ಕನ್ ಅಂತ ಹೇಳಿ ಗೊಂಚಲು ತಳಿ, ಅಂದ್ರೆ ನಾವೇನು ಅಷ್ಟು ಇಷ್ಟಪಡಲಿಲ್ಲ, ಆದ್ರೆ ರೈತರಿಗೆ ಇಷ್ಟ ಆಗತ್ತೆ, ಅದೊಂದು ತೆಕ್ಕನ್ ಅಂತ ಹೇಳಿ. ಸೊ ಇನ್ನೊಂದು ಜಿಯಾಮುಂಡಿ ಅಂತ ಹೇಳಿ, ಇವೆಲ್ಲ ಒಳ್ಳೊಳ್ಳೆ ತಳಿಗಳು. ಇವತ್ತಿನ ರೈತರು ಗಿಡವನ್ನ ಮಾರ್ತಾ ಇದ್ದಾರೆ, 50-100 ರೂಪಾಯಿಗೆ ರೈತರು ಗಿಡವನ್ನ ಮಾಡಿ ಕೊಡ್ತಿದ್ದಾರೆ, ತಪ್ಪೇನಿಲ್ಲ. ಯಾಕೆಂದ್ರೆ ಇವತ್ತು ನೀವು 100 ರೂಪಾಯಿ ತಂದು ನೆಟ್ಟು ಆ ತಳಿಯನ್ನ ನೀವು ಒಂದು 500 ಗಿಡ ಮಾಡಿದ್ರೆ ಸಾರ್ಥಕತೆ ಇರುತ್ತೆ. 5-10 ಗಿಡ ತಂದ್ಬಿಟ್ಟು ನೀವು 10 ನೆಟ್ಬಿಟ್ರೆ ಆಗಲ್ಲ. ಸೊ ಅದು ಜಾಸ್ತಿ ರೇಟ್ ಇರೋದ್ರಿಂದ ನೀವೊಂದು ಇನ್ನೊಂದು 10-100 ಮಾಡಿ ನೆಟ್ರೆ ಇವು ತಳಿಗಳು ನಿಮ್ಮ ತೋಟಕ್ಕೆ ಬರ್ತಾ ಇದೆ. ಒಂದು ಸಾರಾಂಶ ಹೇಳ್ಬಿಡೋಣ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ರೈತರು ಬರೀ ಪಣಿಯೂರು ಒಂದನ್ನು ನೆಚ್ಚಿಕೊಳ್ಳೋದಕ್ಕಿಂತ ತೇವಂ ಇದೆ, ಶಕ್ತಿ ಇದೆ, ಪಂಚಮ್ ಇದೆ, ಗಿರಿಮುಂಡ ಇದೆ, ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಬೇಕು. ಅದರಲ್ಲೂ ಎತ್ತರದ ಜಾಗಗಳಲ್ಲಿ ಮಂಜು ಕವಿದು ಇನ್ನೇನು ಈ ಪಣಿಯೂರು ಒಂದು ಬರೋದಿಲ್ಲ ಅನ್ನೋ ಒಂದು ನಿರಾಸೆಯಿಂದ ಆಲೋಚನೆ ಮಾಡುತ್ತಿರುವ ರೈತರಿಗೆ ಈ ತಳಿಗಳು ಸೂಕ್ತ. ಇದರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ, ಸಿರ್ಸಿಯಲ್ಲಿ ಸುಮಾರು ನಮ್ಮ ಕರ್ನಾಟಕದ ಲೋಕಲ್ ತಳಿಗಳು ಸಿಗಂಧಿನಿ ಅಂತ ಇತ್ತೀಚೆಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ರಿಜಿಸ್ಟರ್ ಮಾಡ್ಲಿಕ್ಕೆ. ಮತ್ತೆ ಕರಿಮಲ್ಲಿಗೆ ಸರ, ಬಿಳಿ ಮಲ್ಲಿಗೆ ಸರ, ಉದ್ದಗೆರೆ, ಮೂಟಗೆರೆ, ಇವೆಲ್ಲ ಒಳ್ಳೆ ತಳಿಗಳು. ಯಾರೋ ಒಬ್ಬೊಬ್ಬರ ತೋಟದಲ್ಲಿ ಒಂದೊಂದು ತಳಿಗಳನ್ನ ಬೆಳೀತಿದ್ದಾರೆ. ಇವೆಲ್ಲ ಒಂದು ದಿನ ಬೆಳಕಿಗೆ ಬರ್ತವೆ. ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ, ನರ್ಸರಿಗಳನ್ನ ರೆಕಗ್ನೈಸ್ ಮಾಡೋದು ಅಂತ. ಅದರಲ್ಲಿ ನಾವು ಹೋದಾಗ ಸಿರ್ಸಿಯಲ್ಲಿ ಒಂದು 10-15 ನರ್ಸರಿಗಳು ರೆಕಗ್ನಿಷನ್ ತಗೊಂಡಿದ್ದಾರೆ, ಬೇರೆ ಬೇರೆ ತಳಿಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಭಾರತ ಸರ್ಕಾರ ಮುಂದೆ ಪಣ ತೊಟ್ಟಿದೆ. ಸೊ ಅದ್ರ ಜೊತೆಗೆ ಅವ್ರಿಗೆ ಏನ್ ಮಾಡ್ತಾರೆ, ಈ ತಳಿಗಳನ್ನ ಈಗ ಅವರು ಬೆಳೆದು ಕೊಡಗಿನ ರೈತರಿಗೆ ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ರೈತರಿಗೆ ಸಪ್ಲೈ ಮಾಡ್ತಿದ್ದಾರೆ. ಒಳ್ಳೆಯ ವಿಷಯ, ಯಾಕೆಂತ ಹೇಳಿದ್ರೆ ನಮ್ಮ ರೈತರು ಒಂದು ಸ್ವಲ್ಪ ನರ್ಸರಿ ಅವರೇ ಮಾಡಲಿಕ್ಕೆ ಇನ್ನು ಇಂದು ಮುಂದೆ ನೋಡುವಂತಹ ನಮ್ಮ ಕೊಡಗಿನ ರೈತರಿಗೆ ಬೇರೆಯವರು ಯಾರೋ ಬೆಳೆದು ಈ ಕಡೆ ಕಳಿಸ್ತಾ ಇದ್ದಾರೆ. ಮತ್ತೆ ಟಾಟಾ ಕಾಫಿಯಿಂದನೂ ಸುದಾ 3-4 ನರ್ಸರಿಗಳಿಂದ ಬೇರೆ ಬೇರೆ ತಳಿಗಳು ಮಾಡಿ ಇವಾಗ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದ್ರಿಂದ ನಮ್ಮ ಸಂಸ್ಥೆಯ ಜೊತೆಗೆ ಸುಮಾರು ನರ್ಸರಿಗಳನ್ನ ನಾವೇ ಅದನ್ನ ಡೈರೆಕ್ಟರೇಟ್ ಆಫ್ ಅರಕನಟ್ ಅಂಡ್ ಸ್ಪೈಸಸ್ ಅಂತ ಇದೆ, ಅವರು ರೆಕಗ್ನೈಸ್ ಮಾಡಿದ್ರಿಂದ ಸೊ ತಳಿಗಳು ಸುಮಾರು ಕಡೆ ಸಿಗ್ತಾ ಇದೆ. ಸೊ ಅದರಿಂದ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ತೋಟಗಳಲ್ಲಿ ಯಥೇಚ್ಛವ ಕಾಣುತ್ತೆ. ಹೌದು ಕೇಳುಗರೆ, ಇದುವರೆಗೆ ಕಾಳುಮೆಣಸಿನ ವಿವಿಧ ತಳಿಗಳ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ SJ ಅಂಕೇಗೌಡ ಅವರು.

ಬಸಿಯಾದರೆ ಕಷ್ಟ, ರೋಗ ಬಂದರೆ ನಷ್ಟ. ಬಸಿಗಾಲುವೆ ಇಷ್ಟ, ಸಂಶೋಧನೆ ಸ್ಪಷ್ಟ. ಬಸಿಗಾಲುವೆ ಇಷ್ಟ, ಸಂಶೋಧನೆ ಸ್ಪಷ್ಟ. ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ. ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕಾಳುಗಳ ಸರಸರ ಕೃಷಿಕರಿಗೆ ವರವರ. ಕಾಫಿಯೊಂದಿಗೆ ಸಂಯೋಜನೆ ಅಡಿಕೆ ತೆಂಗಿಗೂ ಆಕರ್ಷಣೆ. ಅಕ್ಕರೆಯ ಪಾಲನೆ ವರಮಾನ ಜೋಡಣೆ, ಅಕ್ಕರೆಯ ಪಾಲನೆ ವರಮಾನ ಜೋಡಣೆ. ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ. ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕೃಷಿಕರಿಗೆ ವರವರ, ಕೃಷಿಕರಿಗೆ ವರವರ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು. ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು. ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲಾಡಳಿತ ಕಡೆಯಿಂದ 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆನ ನವೆಂಬರ್ 1 ಹೊತ್ತಾರೆ 9 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಜಿಲ್ಲಾ ಪಂಚಾಯತ್ ಸಿಇಒ, ನಗರಸಭೆ ಅಧ್ಯಕ್ಷರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಪಾಲ್ಗೊಳ್ಳುವೆ. ಪ್ರಾಥಮಿಕ ಹಂಗೆ ಹೈಸ್ಕೂಲ್ ಮಕ್ಕಳ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಪೈಪೋಟಿ ತಾರೀಖು ನವೆಂಬರ್ 2 ಸರ್ಕಾರಿ ವಸತಿ ಕ್ರೀಡಾ ಪ್ರೌಢಶಾಲೆ ಕೂಡಿಗೆಲಿ ನಡೆದಿದೆ. ತಾಲೂಕುಲಿ ಸುರುವಿನ ಮತ್ತೆ 2ನೇ ಸ್ಥಾನ ಪಡ್ಕೊಂಡವು ಭಾಗವಹಿಸಕುತ್ತ ಗೊತ್ತಾಗುಟ್ಟು. ತಲಕಾವೇರಿಲಿ ಮನಾರ ಕಾರ್ಯ ಇರದರಿಂದ ನಾಳೆ ಮಧ್ಯಾಹ್ನ 2 ಮೇಲೆ ಭಕ್ತಾದಿಗಳಿಗೆ ಪ್ರವೇಶ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ದೇವಸ್ಥಾನದ ಮುಖ್ಯಸ್ಥರು ಮನವಿ ಮಾಡಿಕೊಂಡಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ತಾರೀಖು 31 ಮಾಸಿಕ ಲೆಕ್ಕ ತಪಾಸಣೆ ಪ್ರಯುಕ್ತ ಮದ್ದು ವಿತರಣೆ ಇರ್ದುಳೆ. ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದವೆ. ತಾರೀಖು 3 ಹಲ್ಲಿನ ವೈದ್ಯರು ಇರ್ದುಳೆ. ಪ್ರಕಟಣೆಗೆ ತಿಳಿಸಿಯಳು. ಕೊಡಗು ಜಿಲ್ಲೆಯಲ್ಲಿ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಕ್ಕಳ ಹಾಕಿ ಪೈಪೋಟಿ ತಾರೀಕು 18 ತಾರೀಕು 25 ಮುಟ್ಟ ಮಡಿಕೇರಿ ಹಾಕಿ ಟರ್ಫ್ ಆಟದ ಮೈದಾನದಲ್ಲಿ ನಡೆದದೇತ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ್ ಅವು ತಿಳಿಸಿಯೋಳೋ. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೂಟಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ನಾಳೆ ಹೊತ್ತಾರೆ 9:30 ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತಲಿ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕಕ್ಕೆ ಕೆಎಂ ಕಾರ್ಯಪ್ಪ ವೃತ್ತಲಿ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕಕ್ಕೆ ಹೂಗುಚ್ಚ ಸಲ್ಲಿಸುವ ಕಾರ್ಪಾರು ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಿಇಒ, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಹಂಗೆ ಬ್ಯಾರೆ ಬ್ಯಾರೆ ಭಾಗದ ಮುಖ್ಯಪಟ್ಟವು ಕೂಡಿಯಾಡುವೆ. ಭಾರತೀಯ ಭೂಸೇನೆಯಲ್ಲಿ ಲೆಫ್ಟಿನೆಂಟ್ ಅಧಿಕಾರಿ ಆಗಿ ಜಿಲ್ಲೆನ ಅಜ್ಜಿನಂಡ ಐಶ್ವರ್ಯ ದೇಚಮ್ಮ ಅವು ಆಯ್ಕೆಯಾಗೋಳು. ಈಗೂಡೆ ಮಡಿಕೇರಿನ ಅಜ್ಜಿನಂಡ ಗಣೇಶ್ ಅಯ್ಯಣ್ಣ ಹಂಗೆ ಅವ್ವ ಮೋಂತಿ ಗಣೇಶ್ ಅವರ ಮಗಳು. ಕಾಟಕೇರಿ ಗ್ರಾಮದ ಮಜ್ಜೇಗೌಡನ ಪ್ರಮೀಳಾ ರಾಜೇಶ್ ಅವರ ಮನೆಯಲ್ಲಿ ಕಾಟಕೇರಿ ಗೌಡ ಸಮಾಜದ ವಿಶೇಷ ಮಹಾಸಭೆ ಹುದೇರಿ ಮನೆ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಭೆಯಲ್ಲಿ ಸಮಾಜದ ಅಭಿವೃದ್ಧಿ ಬಗ್ಗೆ ಹಂಗೆ ಸಮಾಜದ ಹೊಸ ಕಟ್ಟಡದ ಬಗ್ಗೆ ಚರ್ಚೆ ಮಾಡಲಾತು. ಈ ಕಾರ್ಬಾರ್ಲಿ ಕಾಟಕೇರಿ ಗ್ರಾಮದ ಗೌಡ ಸಮಾಜದ ಸದಸ್ಯರ್ಗ ಪಾಲ್ಗೊಂಡಿದ್ದು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮಾಜಿ ಸೈನಿಕರಿಂದ ಅರ್ಜಿನ ಕರೆದೊಳು. ಎರಡನೇ ಪಿಯು ಪರೀಕ್ಷೆಯಲ್ಲಿ ಪಾಸಾಗಿದ್ದು ಅಲ್ಲರೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋಕು ಕನಿಷ್ಠ 15 ಸೇವೆ ಸಲ್ಲಿಸಿದ ಸ್ಪೆಷಲ್ ಸರ್ಟಿಫಿಕೇಟ್ ಹೊಂದಿದ್ದ ಮಾಜಿ ಸೈನಿಕರು ಅರ್ಜಿನ ಸಲ್ಲಿಸಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಂಗಳೂರು ಇವರಿಂದ ಕೇಳಿ ತಿಳ್ಕನಕ. ಹಂಗೆ 08-24-24-5-09-93 ಸಂಪರ್ಕಿಸಕತ ಪ್ರಕಟಣೆಗೆ ತಿಳಿಸಿಯೋಳು. ಎಸಿ ಕ್ಲಬ್ ಗೋಣಿಕೊಪ್ಪ ಕಡೆಯಿಂದ ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಗೋಣಿಕೊಪ್ಪ ಪ್ರೌಢಶಾಲೆ 4 ವಿಭಾಗದಲ್ಲಿ ತಾರೀಕು 13 ಹೊತ್ತಾರೆ 9 ನಡೆದಿದೆ. ವಿರಾಜಪೇಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ವೈದ್ಯರು ತಾರೀಕು 30 ಲಭ್ಯ ಇರ್ದುಳೆ ಪ್ರೋಟೀನ್ ಮದ್ದನ ವಿತರಿಸಲಾದೇತ ಪಾಲಿಕ್ಲಿನಿಕ್ನ ಅಧಿಕಾರಿಗ ಪ್ರಕಟಣೆಗೆ ತಿಳಿಸಿಯೋಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕೊಳವೆಬಾವಿ ಸೌಲಭ್ಯನ ಪಡ್ಕಣಕ್ಕೆ ವಿರಾಜಪೇಟೆ ಕ್ಷೇತ್ರದ ಫಲಾಪೇಕ್ಷಿಗಳಿಂದ ಅರ್ಜಿನ ಕರೆದೊಳು. ಕನಿಷ್ಠ 1 5 ಮುಟ್ಟ ಕೊಳವೆಬಾವಿ ನಿರ್ಮಿಸಿ ಪಂಪ್ ಮೋಟಾರ್ ಅಳವಡಿಸಿ ನೀರಾವರಿ ಸೌಲಭ್ಯನ ಒದಗಿಸಕ ಇದರ ಉದ್ದೇಶ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಕೊಡಗು ಜಿಲ್ಲೆ ದೂರವಾಣಿ ಸಂಖ್ಯೆ 08-2-2-2-2-8-8-5-7 ಸಂಪರ್ಕಿಸಕ. 2022-23 ಸಾಲಿಗೆ ಮೆಟ್ರಿಕ್ ಮೇಲೆ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಅಹರ್ಹ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಹಂಗೆ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೂಲ ನೀಡಲಾಗುತ್ತಿದ್ದ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ 31 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಸಹಾಯವಾಣಿ ಸಂಖ್ಯೆ 8-0-5-7-7-0-5 ಸಂಪರ್ಕಿಸಕೃತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಅಧಿಕಾರಿಗ ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741-864-856. ಟೇಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೇಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್ ಮಟನ್ ಬಿರಿಯಾನಿ, ತಂದೂರಿ, ಎಲ್ಲಾ ರೀತಿಯ ಚೈನೀಸ್ ಫುಡ್ ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ಲ್ಯಾಂಡ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಬಿರುನಾಣಿ ಕಳಕಂಡ ಒಕ್ಕತ್ರ ಗುರುಕಾರಣಂಗ ಮೀತಿ ಬೆಪ್ಪ ಕಾರ್ಬಾರ್ November 1 ಚೌವಾಚ ಒಕ್ಕತ್ರ ಕೈಮಡ್ತ ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣ ಆಶ್ವಾದ ಪಡೆದೋಣಂದು ಕಳಕಂಡ ಒಕ್ಕಕಾರ ಕಟ್ಟಿತ್. ಕೊಡವ ಸಮಾಜ ಸ್ಪೋರ್ಟ್ಸ್ ಪಿಂಜಾ ರಿಕ್ರಿಯೇಷನ್ ಕ್ಲಬ್ ವಿರಾಜಪೇಟೆ. ಇದನ್ನ ದಂಡಾಡ್ತಾ ಇರುವ ದಂಡನೇ ಕಾಲದರ ಮಾಸಭೆ November 4 ಚೌವಾಚೆ ವೈಪತ್ತು ನೇರ 5 ಕ್ಲಬ್ರ ಅಧ್ಯಕ್ಷ ಉಳಿಯಾಡಿರ ಪ್ರಭುದೇವಯ್ಯ ಐಂಡ ಕೊರೋ ಕಾರ್ಯಕ್ಕೆ ಕ್ಲಬ್ರ ಸಭಾಪಡೆಯಲ್ಲಿ ನಡಪ ಮಾನ್ಯ ಸದಸ್ಯಂಗ ನ್ಯಾರಕ ಸರಿಯಾಯಿತು ಬಂದಿತ್ತು ಸಭೆನ ಚಾಯೋಡೆ ನಡೆದೋಕ್ಕೆ ಸಹಕಾರ ತರೋಣ ಆಡಳಿತ ಮಂಡಳಿ ಕರ ಕೇಳಿತ್ತು. ಅಕ್ಟೋಬರ್ 16ರಂದು ನಿಧನರಾದ ಭಾಗಮಂಡಲ ತಾವೂರು ಗ್ರಾಮ ಹೊಸಗದ್ದೆ ಭಾಸ್ಕರ ಅವರ ಅತಿಥಿ ಕರ್ಮಾಂತರ ಇದೇ 31ರಂದು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ತಾವೂರಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಲಲಿತಾ, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ನಾಪೋಕ್ಲುವಿನ ವಿವಿದ್ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿದ್ ವೆಂಚರ್ ನಾಪೋಕ್ಲು. ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಮರಗೋಡು, ಇದರ 26ನೇ ವರ್ಷದ ಪೂಜಾ ಕಾರ್ಯಕ್ರಮ ನವೆಂಬರ್ 1ರಂದು ಮಂಗಳವಾರ ನಡೆಯಲಿದ್ದು, ಬೆಳಿಗ್ಗೆ 6:30 ಗಂಟೆಗೆ ಗಣಪತಿ ಹೋಮ, 8 ಗಂಟೆಗೆ ನಿತ್ಯ ಪೂಜೆ, 10 ಗಂಟೆಗೆ ಕಲಶಾಭಿಷೇಕ, 11 ಗಂಟೆಗೆ ಹೂವಿನ ಅಲಂಕಾರ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಕೋರಿದೆ. ತಲಕಾವೇರಿ ಜಾತ್ರಾ ಸಂದರ್ಭದಲ್ಲಿ ಕೊಡಗು ಏಕೀಕರಣರಂಗದ ವತಿಯಿಂದ ತಲಕಾವೇರಿಯಲ್ಲಿ ನಡೆಸುತ್ತಿರುವ ಅನ್ನ ಸಂತರ್ಪಣೆಯ ಇಂದಿನ ದಾನಿಗಳು ದಿವಂಗತ ಮಂಡಿರ ಅಯ್ಯಪ್ಪ ಮತ್ತು ದೇವಕಿ ಅವರ ಜ್ಞಾಪಕಾರ್ಥ, ಮಗ ಮಂಡಿರ ರಾಜಪ್ಪ ಮತ್ತು ಸಂಸಾರ ನೆಲಜಿ, ದಿವಂಗತ ಚಿಯಕ್ಪುವಂಡ ನಾಣಯ್ಯ ಮತ್ತು ಲಕ್ಷ್ಮೀ ಕಾವೇರಮ್ಮ ಅವರ ಜ್ಞಾಪಕಾರ್ಥ, ಮಗ ಚಿಯಕ್ಪುವಂಡ ಸತೀಶ್ ಮತ್ತು ಸಂಸಾರ ನೆಲಜಿ, ಪುದಿಯೊಕ್ಕರ ಕುಟುಂಬಸ್ಥರು ಕಿಗ್ಗಾಲು, ಶ್ರೀಮತಿ ಮತ್ತು ಶ್ರೀ ಬಲ್ಯಮಡ ಮುತ್ತಪ್ಪ ಬಬ್ಬು, ರಿಟೈರ್ಡ್ ಡಿವೈಎಸ್ಪಿ ಹುದಿಕೇರಿ, ದಿವಂಗತ ಪುಟ್ಟತಾಯಮ್ಮ ಅವರ ಜ್ಞಾಪಕಾರ್ಥ, ಮಕ್ಕಳು ರಾಜು, ಶಿವಣ್ಣ, ಎನ್ಆರ್ ಮೊಹಲ್ಲಾ, ಮೈಸೂರು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ರೈತ ಬಾಂಧವರೇ, ನಮ್ಮಲ್ಲಿ ಕಳೆ ಕುಚ್ಚುವ ಯಂತ್ರ, ಮರ ಕೊಯ್ಯುವ ಯಂತ್ರ, 1 KVA ಇಂದ 300 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕೋವರ್ನ, ಹೋಂಡಾ, ಓಲಿಯೋಮ್ಯಾಕ್, ಇತರೆ ಎಲ್ಲಾ ಕಂಪನಿಯ ಮಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಹಾಗೂ ಸರ್ವಿಸ್ ಲಭ್ಯವಿದೆ. ಹಾಗೂ 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 120ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಟ್ರಾಕ್ಟರ್ ಚಾಲಿತ PTO ಪಂಪ್, ಪೋರ್ಟೇಬಲ್, 10 HP ಇಂದ 100 HP ವರೆಗಿನ ಇಟಾಲಿಯನ್ ಇರಿಗೇಷನ್ ಪಂಪ್ ಸೆಟ್ ಹಾಗೂ IP ಸೆಟ್, ರೆಡಿಮೇಡ್ ಫ್ಲೋಟಿಂಗ್ ಸಿಸ್ಟಮ್ ನಮ್ಮಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊನ್ನಿಮಾನಿಸ್ ಕೈಕೇರಿ ಗೋನಿಗೊಪ್ಪ 8722-044-039 ಹಾಗೂ ಕುಶಾಲನಗರ 9448-488-202. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಸೋಮರ್ಪೇಟೆ ಬಿಳಿಗೇರಿ ಗ್ರಾಮತ್ರ ಅನ್ನಚಂಡ ತಮ್ಮಯ್ಯ ಅಯ್ಯಂಗ ಇಂದು ಮಾಡಪಟ್ಟಿದ್ದು, 69 ವಯತ್ರ ಅನ್ನಚಂಡ ತಮ್ಮಯ್ಯ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 1:30 ಗಂಟೆಗೆ ನಡಪ. ಭಾಗಮಂಡಲ ಚೇರಂಗಲ ಗ್ರಾಮದ ನಿವಾಸಿ ದಿವಂಗತ ಮೊಟ್ಟನ ಕುಶಾಲಪ್ಪರವರ ಮಗ ಹುಣಸೂರು ಮಂಜುನಾಥ ಬಡಾವಣೆಯಲ್ಲಿ ವಾಸವಿದ್ದ ಮಾಜಿ ಸೈನಿಕ ಆನಂದ ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಮೊಟ್ಟನ ಆನಂದ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಹುಣಸೂರಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಗೋಣಿಕೊಪ್ಪತ್ರ 1ನೇ ಬ್ಲಾಕ್ ನಿವಾಸಿ ಇಟ್ಟಿರ ದಿವಂಗತ ಕಾಶಿ ಅಯ್ಯಂಗಡಪೊಣ್ಣು ಬೊಳ್ಳಮ್ಮ ಇಂದು ಮರಣಪಟ್ಟಿತ್ತು. 90 ವಯತ್ರ ಇಟ್ಟಿರ ಬೊಳ್ಳಮ್ಮ ತಾಮನೆ ಮಂಡೆಪಂಡ ಆಖಿರಿ ಕಾರ್ಯ ನಾಳೆ ಪೂರ್ವಕ 11 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕುಳತ್ತಲ್ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದ್ಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿರ ಆದನೆಲು ಜೀವ ವೈವಿಧ್ಯ ಮಯತ್ರ ರಕ್ಷಣೆ ಬಳಕೆ ಪಿಂಜ ಮದ್ದು ಗಿಡತ್ರ ಮೀದ ಮಡಿಕೇರಿಲು ಮಾಹಿತಿ ಕಾರ್ಯಕ್ರಮತ್ರ ಆಖೇರಿ ಕಾರ್ಯಕ್ರಮ ನಡೆದತ್ತು. ಇದತ್ತು ಮುಖ್ಯ ಬಿಂದು ಆಯಿತು ತಕ್ಕಪರಂದು ಶಾಸಕ ಮಂಡೆಪಂಡ ಅಪ್ಪಚುರಂಜನವು ಕೊಡುಗರ ಜನ ಪಂಡಂಜೆ ಪ್ರಕೃತಿನ ಪೂಜೆ ಮಾಡಿಯೆಂಡು ಬಂದಣಿಂಜಿತು. ಆಚೆಂಗಿ ಇಕ್ಕ ಇಂಡ ಮಹತ್ವತನ ಪೊರ್ಮೆ ಉಳ್ಳೆಂಗಳು ಅರಂಜಂಡಿತು. ಪಂಡೇತ್ರಯಂಗ ಪ್ರಕೃತಿಲು ಕುಟ್ಟುವಂತ ಆಹಾರತನ ತಿಂಬಇಂಜತು. ಅನನಾಯಿತು ಅಯ್ಯಂಗ ಆರೋಗ್ಯತ್ತು ಗಟ್ಟಿಯಾಯಿತು ಇಪ್ಪಇಂಜತು. ಆಚೆಂಗಿ ಇಕ್ಕ ಕೃತಕ ಆಹಾರ ತಿಂಬನಗುಂಡು ಪದತರತರ ಕಾಯಿಲೆ ಕೂಡ್ನನಕ್ಕೆ ಮಕ್ಕಳ ಬೊಳಚೆಕ್ಕು ತೊಂದರೆ ಆಯಿತುಂದು ಅವು ಒಣ್ಣುಚಿ. ದಂಡಾಯಿರ್ತ 18ಲು ನಡೆದ ಭೂಗೋದೆ ಪಿನ ಕೊರೋನಾ ಪರಿಸ್ಥಿತಿ ನುಂಡು ಕೈಂಜ 4 ಕಾಲ ತೊಟ್ಟು ನಿಂದು ಪೋಯ್ತಿಂಜ ಕೊಡವ ಸಮಾಜತ್ರ ನಡುಲು ನಡಪ ಕೊಡವ ನಮ್ಮೆ ಕಾರ್ಯಕ್ರಮಕ್ಕೆ ಈ ಕಾಲ ಚಾಲನೆ ಕೊಟ್ಟುವ. ಬಾಳುಗೂಡುರ ಕೊಡವ ಸಮಾಜ ಒಕ್ಕೂಟತ್ರ ಕೊಡವ ಸಾಂಸ್ಕೃತಿಕ ಪಿನ ಕ್ರೀಡಾ ಸಂವಿಚ್ಛೇತ್ರ ಆದನೆಲು 8ನೇ ಕೊಡವ ನಮ್ಮೆ ಕಾರ್ಯಕ್ರಮ ನವೆಂಬರ್ 18 ಇರುವದಂಗತನೆ ಮುಂದು ದಿನ ಬಾಳುಗೂಡಲು ನಡಪ. ಇಂಗು ಮುಪ್ಪಡೆ ನಡೆದ ಹಾಕಿ ಪೈಪೋಟಿಲು 11 ಕೊಡವ ಸಮಾಜ ಕೂಡಿಯಾಡಿ ತಿಂಜತ್ತು. ಈ ಕುರಿ ಏರ ತಂಡ ಕೂಡಿಯಾಡುವ ಇರಾದೆ ಉಂಡು. ಅಂದೇ ಪೊಮ್ಮಕ್ಕಡ ಪರಿಷತ್ತುಂಜ ವಸ್ತು ಪ್ರದರ್ಶನ ನಡಪ. ಅಂದನೆ 19ದಂಗು ಪಟ್ಟಾಳತ್ತು ಪಡೆಯಲು ವೀರಮರಣ ಪಟ್ಟು ಪಡೆ ವೀರಂಗಕ್ಕೆ ಗೌರವ ಒಪ್ಪುಚುಡುವ. ಅಂದನೆ 20ದಂಗು ಬೊರೆ ಬೊರೆ ಕೊಡವ ಸಮಾಜತ್ರ ನಡುಲು